ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯ ಜೊತೆ ಕುರಿ ಸಾಕಾಣಿಕೆ ಉಪಕಸಬು ಮಾಡಿಕೊಂಡಿರುವಂತಹ ಆರ್ಥಿಕ ಸುಧಾರಣೆ ಕಂಡುಕೊಂಡಿರುವ ಶ್ರೀ ಗವಿಸಿದ್ದಪ್ಪ ಶಂಕರಪ್ಪ ತಲಕಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಇವರನ್ನ ಸಂದರ್ಶಿಸುವರು ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಓಜನಹಳ್ಳಿ ಗ್ರಾಮದ ರೈತರು ಗವಿಸಿದ್ದಪ್ಪ ಶೇಖರಪ್ಪ ತಳಕಲ್ ಇವರು ನಮ್ಮ ಜೊತೆಗಿದ್ದಾರೆ. ಕೃಷಿ ಜೊತೆಗೆ ಕುರಿ ಸಾಕಾಣಿಕೆ ಒಂದು ಉಪಕಸುಬಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಆರ್ಥಿಕವಾಗಿ ಸುಸ್ಥಿರತೆಯನ್ನು ಕಂಡುಕೊಳ್ಬೇಕು ಅನ್ನೋದಾದರೆ ಕೃಷಿಯೊಂದಿಗೆ ಏನಾದರೂ ಒಂದು ಉಪಕಸಬು ಇರಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಇತ್ತೀಚೆಗೆ ಹೆಚ್ಚಾಗಿ ಕೇಳಿಬರ್ತದೆ. ಮೊದಲು ಇತ್ತು, ಈಗಲೂ ಅದು ಹಾಗೆ ಮುಂದುವರಿತಾ ಇದೆ. ಅಂಥ ಒಂದು ಉಪಕಸಬುವಿನ ಕೃಷಿ ಜೊತೆಗೆ ಉಪಕಸಬನ್ನು ಮಾಡಿಕೊಂಡು ಹೋಗ್ತಾ ಇರತಕ್ಕಂತಹ ಗವಿಸಿದ್ದಪ್ಪ ಅವರು ನಮ್ಮ ಜೊತೆಗಿದ್ದರೆ, ಅವರ ಕೃಷಿ ಅನುಭವಗಳು ಮತ್ತು ಈ ಉಪಕಸಬಾಗಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ, ಇದರ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಗವಿಸಿದ್ದಪ್ಪ. ನಮಸ್ಕಾರ ಸರ್. ಗವಿಸಿದ್ದಪ್ಪರೇ? ಎಸ್. ಈಗ ಹೇಳಿ, ಓಜನಹಳ್ಳಿ ನಿಮ್ಮ ಊರು ಯಾವ್ದು ಸರ್? ಕೊಪ್ಪಳದಿಂದ ಎಷ್ಟು ದೂರ ಆಗ್ತದೆ? ಕೊಪ್ಪಳದಿಂದ 4 ಕಿಲೋಮೀಟರ್ ಆಗುತ್ತೆ ಸರ್. ಹತ್ತಿರದಲ್ಲಿದೆ? ಹತ್ತಿರ ಇದೆ ಸರ್. ಹಾಂ ಹಾಂ ಹಾಂ. ಈಗ ಮೂಲತಃ ನೀವು ಕೃಷಿಕರ ಅಥವಾ ಬೇರೆ ಏನಾದರೂ ವ್ಯವಹಾರ ವ್ಯಾಪಾರ ಆ ಥರದ್ದು? ಇಲ್ಲ ಸರ್, ಮೂಲತಃ ನಮ್ಮ ತಂದೆ ಕಾಲದನ್ನ ಕೃಷಿಕರೇ ನಾವು. ವ್ಯವಸಾಯ ಎಷ್ಟು ಎಕರೆ ಭೂಮಿ ಇದೆ ನಿಮ್ದು? ನಮ್ದು 4 ಎಕರೆ ಸರ್. ಏನೇನು ಬೆಳೀತಾ ಇದ್ರಿ? ಮೆಕ್ಕೆಜೋಳ ರೀ, ಹತ್ತಿ ರೀ, ಸೂರ್ಯಕಾಂತಿ ರೀ, ಅಲಸಂದ್ರಿ, ಇನ್ನು ಕಾಯಿಗಡ್ಡೆ, ಉಳ್ಳಾಗಡ್ಡಿನ ಹಾಕ್ತಿದ್ರಿ. ಉಳ್ಳಾಗಡ್ಡಿ ಇಳುವರಿ ಕಡಿಮೆ ಮುಟ್ಟಿದ್ರಿ ಸರ್. ನಿಮ್ಮ ಕೃಷಿಗೆ ನೀರಿನ ಮೂಲ ಏನು? ನಾವು ಕೊಳವೆ ಬಾವಿ ಸರ್. ಎಷ್ಟಿದಾವೆ? ನಮ್ದು ಒಂದೇ ಸರ್, 4 ಎಕರೆ. ಸಾಕಾಗ್ತದ? 4 ಎಕರೆ ಆಗುತ್ತೆ ಸರ್. ನೀರಾವರಿ ಇರೋದ್ರಿಂದ ನಿಮಗೆ ಆದಾಯ, ಹೆಚ್ಚು ಆದಾಯ ತರುವಂತ ಯಾವ ಬೆಳೆಯನ್ನ ಬೆಳೀತಿದ್ರಿ? ಈ ಯಾವ್ದು ಲಾಭದಾಯಕವಾಗಿದೆ ಅಂತ? ಈ ಸದ್ಯ ರೇಟ್ ಇರೋದಕ್ಕೆ ಸೊಲೋ ಇರೋದಕ್ಕೆ ಮೆಕ್ಕೆಜೋಳ ಸ್ವಲ್ಪ ಒಳ್ಳೆ ಆದಾಯ. ಚೆನ್ನಾಗಿದೆ ರೇಟ್ ಈಗ? ಚಲೋ ಐತೆ ಸರ್. 2,300 ಮಟ್ಕೊಂಡು ಮಾರ್ತೈತ್ರಿ. ಲಾಭದಾಯಕ ಅನ್ಸಿದ್ಯಾ? ಲಾಭದಾಯಕ ಅನ್ಸೈತೆ ಸರ್. ಈಗ ಸದ್ಯ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಎಲ್ಲ ಬೆಳೆಗಿನ ಇದು ಖರ್ಚು ಕಡಿಮೆ ಇರ್ತಲ್ಲ ಸರ್. ಸ್ವಲ್ಪ ಲಾಭದಾಯಕ ಅನ್ಸೈತೆ. ರೇಟ್ ಅನ್ನೋ ದೊಡ್ಡ ರೇಟ್ ಐತಲ್ಲ, ಲಾಭದಾಯಕ ಅನಿಸ್ತೈತೆ ಸರ್. ಮೆಕ್ಕೆಜೋಳದ ಜೊತೆ ಅದ್ರ ನಂತರ ಅಥವಾ ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ? ಹತ್ತಿ ಹಾಕ್ತಿದ್ವಿ ಸರ್, ಬಿಟಿ ಹತ್ತಿದ್ದೆ. ಅದು ಚಲೋ ದೊಡ್ಡ ಆಗುತ್ತೆ. ಈ ವರ್ಷ 2 ವರ್ಷ ಆದ್ರಿ ಬಹಳ ಇಳುವರಿ ಕಡಿಮೆ ಆಗಿ ಕೈ ಬಿಟ್ಟಿರಿ. ಯಾವ ಕಾರಣಕ್ಕೆ ಕಡಿಮೆ ಆಯ್ತು ಇಳುವರಿ? ಇಳುವರಿ ವರ್ಷ ವರ್ಷ ಆಗ್ತಿರಿ, ಅದ ಹಾಗೆ ಇಳುವರಿ ಕಡಿಮೆ ಆಗಿರ್ಬೋದು ಸರ್. ಬೆಳೆ ಪರಿವರ್ತನೆ ಮಾಡ್ಬೇಕು ಅಂತ ಮಣ್ಣೆ ಹೇಳ್ಬಿಡ್ತದೆ. ಅದು ಸರ್, ವರ್ಷ ಬೆಳೆದು ಹಂಗಾಗಿ ಕುಂಠಿತವಾಗಿದೆ. ಬೆಳೆಗಳೇ ಹೇಳ್ಬಿಡ್ತವೆ, ಹೇಳ್ತೈತ್ರಿ ಸರ್. ಹಂಗಾಗಿ ನಾವು 1-2 ವರ್ಷ ಬೆಳೆ ಬೇರೆ ಬೆಳೆ ಮಾಡ್ಬೇಕು. ನನ್ನನ್ನು ಕೈ ಬಿಡು, ಬೇರೆ ಬೆಳೆ ಬೆಳೆ ಮಾಡಂತ ಹೇಳ್ತದೆ ಸರ್. ಹಂಗಾಗಿ 1-2 ವರ್ಷ ಕೈ ಬಿಡ್ಬೇಕಂತ ಬಿಡ್ರಿ ಅದು. ಜೊತೆಗೆ ನಿಮ್ಗೆ ಮನೆಗೆ ಆಹಾರ ಬೆಳೆ ಬೆಳೆಗಳು ಏನ್? ಜೋಳ ಆಗ್ಲಿ, ಬೇರೆ ಏನೇನ್ ಬೆಳ್ಕೊತೀರಿ? ಜೋಳ ಗಿಳ ಈ ಒಂದ ನೀರಾವರಿ ಹಾಕಲ್ ಸರ್, ಒಂದ ಪೀಕರ್ ಅದು. ಜೋಳ ಜೀಳ ಅಂದ್ರೆ ಹೊರವಲ ಬೇರೆ ಇರ್ತಾವ್ರಿ ಅವು, ಅದ್ರ ಬೆಳ್ಕೊಂತ್ರಿ. ಇಲ್ಲಾಂದ್ರ ನಿಮ್ದು ಇದೆಯಾ ಹೊರಭೂಮಿ? ಹೊರಭೂಮಿ ಬದ್ಲಿಯರ್ದು ಲೀಸ್ಗೆ ಇಕ್ಕಿಂದಿರ್ತಾರೆ ಸರ್. ಅಲ್ಲಿ ಏನ್ ಬೆಳಿತೀರಿ? ಅಲ್ಲಿ ಮೆಕ್ಕೆಜೋಳ ಸರ್. ಆಮೇಲೆ ಉಳ್ಳಾಗಡ್ಡಿ, ಹಸೆಕಡ್ಲಿ ಅಂತ ಬರ್ತದೆ ಸರ್, ಅದ್ರಾಗ ಬೆಳಿತೀರಿ ಸರ್. ಜೋಳ ನೀವು ಬೆಳೆಯಲ್ಲ? ಜೋಳ ಬೆಳೆಯಲ್ಲ ಸರ್. ಊಟಕ್ಕೆ ನೀವು ಹೊರಗಡೆ ತರ್ತೀರಿ? ಹೊರಗಡೆ ತರ್ತೀರಿ. ಒಟ್ಟಾರೆ ಮೆಕ್ಕೆಜೋಳ ಬೆಳಿತೀರಿ? ಹೊರವಲದಲ್ಲಿ ಉಪ್ಪುಗಡ್ಲಿ ಇದನ್ನು ಬೆಳಿತೀರಿ? ಬೆಳಿತೀವಿ ಸರ್. ಅಲ್ಲಿನೂ ಮೆಕ್ಕೆಜೋಳ ಬೆಳಿತೀವಿ? ಅಲ್ಲಿ ಮೆಕ್ಕೆಜೋಳ. ಮಳೆಗಾಲದಾಗ ಮೆಕ್ಕೆಜೋಳ ಬೆಳಿತೀರಿ, ಮಳೆಗಾಲ ತಕ್ಕಂದ ಈಗ ಉಳ್ಳಾಗಡ್ಡಿ. ಸರ್, ಈಗ ನೀರಾವರಿ ಭೂಮಿ ಇದೆ ಅಂದ್ರಲ್ಲ ಸರ್, ಇಲ್ಲಿಯೂ 4 ಎಕರೆನೂ ಮೆಕ್ಕೆಜೋಳನ ಬೆಳಿತೀರಾ? ಹಾಂ ಸರ್, ಮೆಕ್ಕೆಜೋಳ ಸರ್. ಬೇರೆ ಯಾವ ಬೆಳೆಗಳನ್ನು ಬೆಳೆಯಲ್ಲ? ನಮಗಾದ ದೊಡ್ಡ ಲಾಭ ಸರ್. ತರಕಾರಿ ಅಂದ್ರೆ ಸರ್, ಈಗೆಲ್ಲ ಒಮ್ಮೊಮ್ಮೆ ಸುಮ್ಮನೆ ತಿಪ್ಪಿ ಚೆಲ್ಲಿ ಬರಲ್ಲ ಯಾಕಕ್ಕವ್ರಿ? ಹೌದಾ? ಹೌದ್ರಿ ಸರ್. ಒಮ್ಮೊಮ್ಮೆ ನಾವೆಲ್ಲ ಹುಬ್ಳಿಗೆ ಒಂದು ಲೋಡ್ ಉಳ್ಳಾಗಡ್ಡಿ ಹೋದ್ರೆ ಹೇಳಾರ್ದು ಬಂದ್ರಿ, ನಾನು ಹೇಳಿದ್ನಾದ್ರೆ ಮತ್ತೆ ಕೈಲಿ ಕೊಡ್ಬೇಕು. ಹೌದಾ? ಅಷ್ಟು ಕಡಿಮೆ ಬೆಲೆ? ಅಷ್ಟು ಬೆಳೆದ್ರಿ. ಹೇಳಿದ್ನಾದ್ರೆ ಮತ್ತೆ ಇನ್ನು ಲಾರಿ ಬಾಡಿಗೆ ಹೋಗ್ಬಿಡ್ಲೇ ಕೊಡ್ಸಿದ್ರಿ ನಾನು. ಮತ್ತೆ ಆ ಲಾರಿ ಬಾಡಿಗೆ ಕಟ್ಟಿ ಹೋಗಂತದ್ರಿ. ಆ ರೇಟ್ ಟೆಂಡರ್ ನೋಡಿ ಅದು ಎಷ್ಟು ಹಾಕೊಂಡು ಹೋಗಿದ್ರಿ ಮಾಲು? ನಾನು 180 ಪ್ಯಾಕೆಟ್ ಹಾಕಿಂದ ಇದ್ರಿ, ಚೀಲ ಅಲ್ಲೇ ಬಿಟ್ಟು ಬಂದ್ರಿ. ಹ್ಞೂ ಸರ್. ಆ ಟೆಂಡರ್ ಅದು ವಾತಾವರಣ ನೋಡಿ ಚಾ ಕುಡಿದ್ಬಿಟ್ಟೆನ್ರಿ ಸರ್ ಅಂತೇಳಿ ಬಂದ ಸೀದಾ ಊರಿಗೆ ಬಂದ್ವಿ. ಮಾಲ್ ಅಲ್ಲೇ? ಅದು ಅಲ್ಲೇ ಸರ್. ನನ್ನ ಮಾಲ್ ಅಂತ ಹೋಗಿದ್ರೆ ಮೊದ್ಲು ಲಾರಿ ಬಾಡಿಗೆ ಕೈಲಿ ಕೊಡೋದಕ್ಕೆ 4,000. ಲಾರಿ ಬಾಡಿಗೆ ಆಗದೆ ಇರುವಷ್ಟು ಸಹಿತ ಬೆಲೆಗೆ ಬಿದ್ದೋಗಿತ್ತ? ಬಸ್ಸಿಗೆ ಅಲ್ರಿ ಸರ್, ಬಸ್ಸಿಗೆ ಬಂದಿಲ್ಲ ರೊಕ್ಕ ನನಗೆ, ಲಾರಿ ಬಾಡಿಗೆ ದೂರ ಹೋಗ್ರಿ. ಅದಕ್ಕಾಗಿ ಸುಮ್ಮನೆ ಅವರೇಜ್ ಬೆಲೆ ಇರ್ತಲ್ಲ. ಅದು ಒಂದು ಸಲ ಆಗಿರ್ಬೋದು ಸರ್, ಮತ್ತೊಮ್ಮೆ ಮತ್ತೆ ನೀವು ಪ್ರಯತ್ನ ಮಾಡಲಿಲ್ಲ? ಮತ್ತೆ ಮಾಡಿರಿ ಸರ, ಮಾಡಿದ್ರೆ ಈಗ ಭಯಂಕರ ಖರ್ಚು ಬರ್ತಾರೆ. ಅದು ಅದರದ್ದು ಕಳೆದ್ದು ಎಣ್ಣೆದು ಗೊಬ್ಬರದು ಕ್ರಿಮಿನಲ್ ಜಗ ಜಗ್ಗು ಬಂದಿರ್ತೀರಿ. ಅದು ನಮ್ಗೆ 2,000 ಮರೆದ್ರೆ ಮೈ ಮೇಲೆ ರೀ. ಹಂಗಾಗಿ ಹೊರದೇಶದ ಮಾಲ್ ತರಿಸ್ಬಿಡ್ತಾರಲ್ರಿ, ಈರುಳ್ಳಿ ಬೇರೆ ಕಡೆ ಬೇರೆ ಕಡೆ ತರಿಸ್ಬಿಡ್ತಾರಲ್ರಿ. ಹಂಗಾಗಿ ಅದು ಒಳ್ಳೆ ಮಾಲ್ ಇರ್ತ, ನಮ್ಮ ಸಣ್ಣ ಗಡ್ಡೆ ಹಂಗಾಗಿ ನಮ್ಮ ರೇಟ್ ಇರಲ್ರಿ. ಹಂಗಾಗಿ ಅದಕ್ಕೆ ಇವು ಏನು ಒಂದು ಎವರೇಜ್ ಇರಲ್ರಿ. ಎಲ್ಲ ಖರ್ಚು ಹೋಗಿನ ಒಂದು 10,000 ಉಳಿದಿದ್ದೆಲ್ಲ ಅನ್ನೋ ಅಭಿಪ್ರಾಯ ಇರ್ತಲ್ರಿ. ಹಂಗಾಗಿ ಈಗೇನು ನಿಮಗೆ ಮೆಕ್ಕೆಜೋಳ ಕೈ ಹಿಡಿದಿದೆ? ಹಾಂ, ಮೆಕ್ಕೆಜೋಳ ಕೈ ಹಿಡಿದೈತ್ರಿ, ಹತ್ತಿನ ಕೈ ಹಿಡಿದತ್ರಿ, ಎಲ್ಲ ಹಿಡ್ತಾವೆ ಕೈ ಹಿಡ್ತಾರ್ರಿ. ಕಾಯಿಗಡ್ಡೆ ಲಾಟ್ರಿ ಇದ್ದ ಸರ್, ಲಾಟ್ರಿ ಹತ್ತಿ ಹತ್ತೇ ಇಲ್ಲಕ್ರಿಲ್ಲ. ಬಂಪರ್ ಹೊಡಿತಾರೆ ಹೊಡೆದ್ರೆ ಹೊಡೆದ್ರೆ ಬಿಡ್ತೀರಿ ನೋಡ್ರಿ. ಮೊನ್ನೆ ಸೀಸನ್ ಒಳಗೆ 6,000 7,000 ಮಾಡ್ತೀವಿ, ಈ ವರ್ಷ 10,000 ತನಕ ಮರಲ್ಲ ಅಂದ್ರಿ. ಈಗೆಲ್ರಿ 1,500 ಐತ್ರಿ. ಯಾವುದು ಈರುಳ್ಳಿ ರೀ? ಈರುಳ್ಳಿ. ಏನು ಮಾಡೋದು, 10,000 ಇವತ್ತು 10,000 ಬಂದಾಗ ಇಳಿಯಾಗಲ್ಲ ಮಾರ್ಕೆಟ್ ಅಂತ 1,500 ಬಂದತ್ರಿ ಅಲ್ಲ. ಹ್ಞೂ, 100 ರೂಪಾಯಿ 10 ಕೆಜಿ ಅಂತ ಆಟೋದಾರ ಹೊದರ್ತಾರೆ. ಏನ್ ಮಾಡ್ತಾರೆ? ಸೊ ಹಾಗಾಗಿ ಏನು ಹಚ್ಚಿದೆ ಇರ್ದೇನು, ಒಂದು ಆಳು ಲೇಬರ್ ಕೂಲಿ 350 ರೂಪಾಯಿ ಐತ್ರಿ. ಸೊ ಹಾಗಾಗಿ ಎಲ್ಲ ನಾವು ಗುಣಗಣಪರು ದುಬಾರಿ ರೀ. ತರಕಾರಿ ಬೆಳೆಯೋದನ್ನ ಕೈ ಬಿಟ್ಟಿದ್ದೀರಿ? ಬಿಟ್ಟಿವ್ರಿ, ಬಿಟ್ಟಿದ್ದೀರಿ, ಬಿಟ್ಟುಬಿಟ್ಟಿವ್ರಿ. ಆರಾಮಿ ಕುರಿ ಸಾಕಾಣಿಕೆ ಮಾಡ್ಕೊಂಡ್ವಲ್ರಿ, ಹಂಗಾಗಿ ಕುರಿ ಸಾಕಾಣಿಕೆ ಮಾಡಬೇಕು ಅಂತ. ಹ್ಞೂ ಸರ್. ಯಾವಾಗ ನಿರ್ಧಾರ ಮಾಡಿದ್ರಿ, ಯಾಕೆ ಮಾಡಿದ್ರಿ? ಸರ, ನನಗೆ ಒಂದು ಆಶೀರ್ವಾದನೆ ಮನೆ ಕೊಡ್ರಿ ಹೊಲ್ದಾಗ. ಅಕ್ಷಯನಾಗ ಹಾಕ್ಸಿದ್ವಿ, ಇದನ್ನು ಬಿಟ್ರಿ ಏನ್ ಮಾಡೋಕೆ? ಹಾಕ್ಸಿದ್ವಿ ಇದನ್ನ ಹಂಗ ಬಿಟ್ರ ಇಲ್ಲಿಗೆ ಇಲ್ಲಿಗೆ ಬರ್ತಾವ ಮಾಲ್ ಬಟ್ಟೆ, ಹಂಗ ಬಿಟ್ರು ಎಲ್ಲ ಇಲ್ಲಿಗೆ ಬರ್ತಾವ. ಯಾರಿಗಾರ ಬಡಿಗೆ ಕೊಡ್ರಿ, 500 ರೂಪಾಯಿ ಬಡಿಗೆ ಕೊಡ್ತಾರೆ, ಹೊಲ ಇರದಾಗ ಪೀಕ್ ಮಾಡಿರ್ತೀವಿ ದಗ್ಗು ಬಿಡ್ತಾರೆ ಅಂತೇಳಿ ಒಂದು 10 ಮರಿ ಅದ ತಂದು ಬಿಡೋಣ ಅಂತ. ನನ್ನ ಅನುಭವ ಇಷ್ಟನ್ನು ಕೇಳಿದೆ ಕುರಿ ಅವ್ರು, ಹಿಂಗೆ ಟಗರ್ ಮುಡಿ ಸಾಕಾಣಿಕೆ ಮಾಡ್ಬೇಕಂತೀನಿ ಈ ರೂಮ್ನಾಗ ಅಂತಂದು. ಅದನ್ನ ಯಾಕೆ ಮಾಡಿದ್ರೆ? ಏ ಹ್ಞೂ ಜಡ್ ಅವನು ಕೆಮ್ಮದು ಸೀನಾದ ನೆಗಡಿ ಲಾಸ್ ಆಗಿ ಹೋಗದ ಅಂತಂದ್ರೆ ನನ್ನ ತಲೆ ಪ್ರಿಂಟ್ ಆಗಿಬಿಡುತ್ತೆ. ಮಾಡಬೇಕು, ಮಾಡ್ಬೇಕು ಮಾಡ್ಬೇಕು, ನಾ ಇದರ ಲಾಸ್ ಆಗಲಿ ನೋಡೋಣ ಅಂತ ತಂದ್ರಿ ಸರ್. ನಾನು ಒಂದು 10 ಮಂದಿ ವಿಚಾರ ಮಾಡಿದ್ರು ಮಾಡ್ಬೇಡಂದ್ರೆ ನನಗೆ, ಮಾಡ್ಬೇಡ ನಾನು ಲಾಸ್ ಅದ ಕಂಡ ಬಿಡ ಲಾಸ್. ನನ್ನ ತಲೆಗೆ ಮಾಡ್ಬೇಕನ್ನೋದಿತ್ತಲ್ಲ, 50,000 ಇಸ್ಪೆಟ್ ಆಡಿನಂತ ಚಿಂತಿಲ್ಲ, ಮಾಡಲೇಬೇಕು ನೋಡೋಣ. ಅವ್ರು ಹಂಗೆ ಇಸ್ಪೆಟ್ ಆಡಿ ಲಾಸ್ ಆದ್ರೆ ನಾನು ಹೆಂಗೆ ಲಾಸ್ ಆಗೋಣ, ದೇವ್ರು ಕೂಡ ಕಸ್ಗನ್ನಾಗ್ತ ಅಂತ ತಂದೆ ಸರ್. 15 ದಿನ ನಾನು ಎಲ್ಲೆಲ್ಲಿ ಹೋಗಿದ್ದಿಲ್ರಿ, ಏನಾಕತ್ತೆ ಏನಿಲ್ಲ ಅಂತ ನೋಡ್ತಿದ್ರಿ. 15 ದಿನ ನಮ್ಮ ವಾತಾವರಣ ಬಿಟ್ಟು ಬಂದು ನಮ್ಮ ವಾತಾವರಣ ಇದ್ರೆ ಹಂಗೆ ರೂಮ್ ಅಲ್ರಿ. ಮುಂಜಾನೆ ಫುಡ್ ಹಾಕ್ತಿದ್ದೆ, ಫುಡ್ ತಿಂದದ್ದು, ಹೊಟ್ಟಾಗ್ತಿದ್ದೆ ಹೊಟ್ಟದ್ದು, ಸುಲ್ಲ ನೀರು ಕುಡಿಯೋಕೆ 15 ದಿನ ಮರಿ ಚೇಂಜ್ ಆಗಿಬಿಟ್ರು. ದೀಟಾನಿದ ಕದಿ ಅಂತ ಮತ್ತೆ ಒಂದು 15 ದಿನ ಮತ್ತೊಂದು 5ಕ್ಕೆ ಮಾಡಿ 15 ಮರಿ ಮಾಡಿದ್ರೆ ನಾನು 15 ಮರಿ ಮಾಡಿದ್ರೆ ನನ್ನ ತಲೆ ರೊಕ್ಕ ಸಾಲ ಮಾಡೇ ಮಾಡಿಲ್ಲ. 60,000 ಇಸ್ಕೊಂಡು 10 ಮರಿ ತಂದ್ರಿ, 5,000 ರೂಪಾಯಿದಂಗೆ. ಅದ್ ನೋಡಿದೆ 4 ದಿನದಾಗ 10,000 ರೂಪಾಯಿ ಕೊಂಡೋದ್ರಿ. ನನಗೇನಾದ್ರೆ ಇಂಟ್ರೆಸ್ಟ್ ತೆಗೆದು ಎಲ್ಲ ತೆಗೆದು ಒಂದು 20,000 ಉಳಿದ್ರಿ. ಇಂಟ್ರೆಸ್ಟ್ ಖರ್ಚು ಎಲ್ಲ ತೆಗೆದ್ರಿ, 20,000 ಎಲ್ಲ ತೆಗೆದು ಅಂತೇಳಿ ಮತ್ತೆ 30 40 40 ಕುರಿ ಸಾಕ 40 ಟಗರ್ ಮರಿ ತತ್ತೇನ್ರಿ. ಕೊಡ್ತೀವಿ ರೀ, ಹಾಗಾಗಿ ನಾವೇ ತಂದು ಹಾಕಿದ್ರೆ ನಮ್ಮ ಮನೆಗೆ ಹೆಣ್ಮಕ್ಳು ಹೊಲ್ದಾಗ ಮೇಂಟೈನ್ ಮಾಡ್ಕೊಂಡು. ಈಗ ಒಂದು 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟು. ಸರ್, ಬಡ್ಡಿ ಸಾಲ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡೋ ಸ್ಥಿತಿಲಿ ಇದ್ದೀರಾ? ಮಾಡ್ತೀನಿ ರೀ. ಈಗ ಸದ್ಯ ನಂದು ಆಲ್ರೆಡಿ ಶೆಡ್ ಅನ್ನ 5 ಲಕ್ಷ ರೂಪಾಯಿ ಶೆಡ್ ಐತೆ, ಅದಕ್ಕಾಗಿ ಕಟ್ಸಿದ್ರಿ. ಅದಕ್ಕೆ ನನ್ನ ಫ್ಯಾನ್ ರಾತ್ರಿ ಸೊಳ್ಳೆ ಕಡಿಬಾರ್ದು ಅಂತೇಳಿ ಸಿಸಿ ಕ್ಯಾಮ್ರಾ ವಾಲ್ದಿ. ಇದಕ್ಕೆ ಸರ್ಕಾರದ ಏನಾದ್ರು ಪ್ರೋತ್ಸಾಹಧನ ತಗೊಂಡಿರ? ಅದನ್ನ ತಗೊಂಡವ್ರು ತಗೊಂಡಾರ್ರಿ, ಕೋಟ್ಗಟ್ಲೆ ತಗೊಂಡಾರ. ಎನ್ಎಲ್ ಎಂ ಸ್ಕೀಮ್ ಕೋಟ್ಗಟ್ಲೆ ಆಗ್ಯಾವ್ರಿ. ನಮ್ಮ ದೋಸ್ತಗ 40 ಲಕ್ಷ ಆಗೈತ್ರಿ. ನಮ್ಮೆಲ್ಲರಿಗೆ ರೆಕಮೆಂಡ್ ಬೇಕಲ್ರಿ. ನೀವೇನು ಮತ್ತೆ ಅದು ಪ್ರಯತ್ನ ಮಾಡಿಲ್ಲ? ಮಾಡಿಲ್ಲ, ಮಾಡಿವ್ರಿ ಸರ್. ಹಾಗೆ ಬ್ಯಾಂಕ್ ನರೇಗಾದಲ್ಲಿ ಈ ಕುರಿ ಶೆಡ್ಡಿಗೆ ಅದಕ್ಕೆ ಇದಕ್ಕೆ ಏನಾದರೂ ನರೇಗಾ ಯೋಜನೆ ಪಂಚಾಯತ್ ಹಾಕಿಲ್ಲ ಸರ್. ಬಂದಿದೆ ಸರ್. ಅಲ್ಲಿ ಎಷ್ಟು ಸಿಕ್ತದೆ? ಅಲ್ಲಿ ಸರ್ ಅವರು 72,000 ಅಂತ ಅಂದಿದ್ರಿ. ಉದ್ಯೋಗ ಖಾತ್ರಿಗೆ 9,000 ಹಾಕ್ಯಾರ್ರಿ. ನರೇಗಾ ಯೋಜನೆದು 44,000 7,500. ಎರಡು ಒಂದೇ ಅಲ್ವಾ ಅದು, ಉದ್ಯೋಗ ಖಾತ್ರಿ ನರೇಗಾ? ನರೇಗಾ ಯೋಜನೆ ಒಂದು ಮೆಟೀರಿಯಲ್ ಬಿಲ್ ಅಂತೇಳಿ ಹಾಕ್ಯಾರ್ರಿ. ಒಟ್ಟು ಅದರಲ್ಲೇ ಬೇರೆ ಬೇರೆ ಅದ್ರಾಗ್ರಿ ಕಾರಣಕ್ಕೆ ನೀವು ಬಿಲ್ ತಗೊಂಡು ಒಟ್ಟು 50,000 ಚಿಲ್ಲರೆ ಹಾಕ್ಯಾರ್ರಿ. ಅವ್ರಿಗೆ 70,000 ಅಂದ್ರೆ ಹಿಂಗ್ ರೀಸನ್ ಅಂತ ವಿಚಾರ ಮಾಡಿದ್ರೆ ಇನ್ನು ಬರ್ತಾನೆ ತಡಿ ಅಂತ. ನಾನು ಹಾಕಿ 12-13 ತಿಂಗಳು ಆದ್ರಿ. ಒಟ್ಟು ನರೇಗಾದಿಂದ ರೈತರಿಗೆ ಉಪಯೋಗ ಆಗ್ತಾ ಇದೆ ಆಗತ್ರಿ. ಈಗ ಹೇಳಿ, ಕುರಿ ಸಾಕಾಣಿಕೆ ನಿಮಗೆ ಲಾಭದಾಯಕ ಅಂತ ಅನಿಸಿದೆ? ಲಾಭದಾಯಕ ಅನಿಸಿದ್ರಿ. ಕುರಿ ನೋಡಿ, ಇಂಥ ಮರಿ ತಂದ್ರೇನೆ ಚೆನ್ನಾಗಿರ್ತದೆ ಅಂತೇಳಿ ತಿಳುವಳಿಕೆ ಬೇಕಲ್ವಾ? ಬೇಕು ಸರ್. ಅದನ್ನ ಹೇಗೆ ನೀವು ಪಡ್ಕೊಂಡ್ರಿ? ಅದನ್ನ ನಾವು ಟ್ರೈನಿಂಗ್ ಹೋಗ್ಬೇಕ್ರಿ ಸರ್. ಹೋಗಿದ್ರೆ ನೀವು ಟ್ರೈನಿಂಗ್ ಮುಗಿಸಿ ಬಂದಿವ್ರಿ? ಎಲ್ಲಿ ಸರ್ಟಿಫಿಕೇಟ್ ಕೊಡ್ರಿಲ್ಲ ನಮ್ಮ ಕೊಪ್ಪಳ ಕೈ? ಹೌದಾ ಸರ್. ಕುರಿ ಸಾಕಾಣಿಕೆ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಆಗಿದೆ? ಟ್ರೈನಿಂಗ್ ಆಗ್ಯಾದ್ರಿ. ಸರ್ಟಿಫಿಕೇಟ್ ಕೊಡ್ರ? ಹತ್ತು ದಿನ. ಏನೇನು ಕಲ್ತ್ರಿ ಟ್ರೈನಿಂಗ್ನಲ್ಲಿ? ಎಷ್ಟು ದಿನ ಆಯ್ತು? ದಿನ ಡಾಕ್ಟರ್ ಬರ್ತಾರೆ. ಎಷ್ಟು ದಿನ ಆಯ್ತು ಟ್ರೈನಿಂಗ್? ಹತ್ತು ದಿನ ಕೊಡ್ತಾರೆ ಸರ್. ಇಲ್ಲೇ ಕೊಪ್ಪಳದಲ್ಲಿ? ಕೊಪ್ಪಳ ಸರ್. ದಿನ ಬರ್ತಿದ್ರಿ? ದಿನ ಬರ್ತಿದ್ರಿ. ದಿನ ಡಾಕ್ಟರ್ ಬರ್ತಾರೆ. ದಿನ ಏನೇನು ಕಲ್ತ್ರಿ ಅಲ್ಲಿ? ಜಂತುಗಳಿಗೆ ಯಾವ ಔಷಧ ಹಾಕ್ಬೇಕು, ಕೆಮ್ಮು ನೆಗಡಿ ಯಾವ್ರಿ ಆಗ್ಬೇಕು, ಕರುಳು ಬ್ಯಾನಿಗೆ ಯಾವಾಗ ಹಾಕ್ಬೇಕು, ಫುಡ್ ಯಾವ ಥರ ಕೊಡ್ಬೇಕು, ಎಲ್ಲ ಮಾಹಿತಿ ಕೊಡ್ತಾರೆ ಸರ್. ಅದ್ರ ಒಳಗೆ 100% ಆಗ್ಲಿಕ್ಕೆ 50% ಅರ ನನ್ನ ಫ್ರೆಂಡ್ ಎಲ್ಲರೂ ಅನ್ನಾರಿ, ನನ್ನ ಶೆಡ್ ನೋಡಿ, ನೀನ ಡಾಕ್ಟರ್ಗೇನು ಬಲ್ಲದಿದ್ದಿ, ನೀನು ಯಾಕೆ ಬಂದೀವ? ಅದ್ರೊಳಗೂ ನಾನು ಎಷ್ಟೋ ಕಲ್ತೀನಿ ರೀ. ಕಲಿಬೇಕು ಅದು ತಿಳ್ಕೊಂಡೇ ತಿಳ್ಕೊಂಡ್ರಿ. ಓದಕ್ಕೆ ನನ್ನ ಫ್ರೆಂಡ್ ಎಲ್ಲರೂ ನಮ್ಮ ಶೆಡ್ ನೋಡಕ್ ಬರ್ದಿ, ನೀವು ಓದ್ರಿ ಸರ್, ಏ ಶೆಡ್ ನೋಡಕ್ ಬರ್ದಿದ್ರಿ, ನೋಡಕ್ ಬಂದಾಗ ನೀ ಮರಿ ನೀನ ನಮ್ಗೆ ನೀನ್ ಯಾಕೆ ಬಂದಿ ಅಂತ ಅಂದ್ರೆ, ಆದ್ರೆ ನಾವು ಓದಕ್ಕೂ ನುಕ್ಸಾನ ಇಲ್ರಿ, ಲಾಭ ನಾವು. ಹೆಂಗಂತಂದ್ರೆ ತಿಳಿಲಾರ್ದು ತಿಳಿದ್ರಿ ಅದ್ರ ಮಾಹಿತಿ. ಕುರಿಗಳ ಪಾಲನೆ ಮಾಡಿ ಅಂತ ಎಲ್ಲ ಹೇಳ್ತಾರೆ. ಈಗ ನೀವು ಒಂದು 40 ಕುರಿಮರಿ ತರ್ತೀರಿ ಅಂತ ಇಟ್ಕೊಳ್ಳಿ, ಹೇಗೆ ನೋಡಿ ಸೆಲೆಕ್ಟ್ ಮಾಡ್ತೀರಿ? ಮರಿಗಳು, ಮರಿಗಳನ್ನು ಹಾಕಿರ್ತಕ್ಕಂಥ ತಾಯಿ, ಅದು ಎಷ್ಟನೇ ಸೂಲಾಗಿದ್ರೆ ಸೂಕ್ತ, ಮರಿ ಹೇಗಿರಬೇಕು? ತಾಯಿ ಏನು ಸಂಬಂಧ ಇಲ್ಲ ಸರ್. ಅದು ಈಗ ನಮ್ಮ ನೋಡಕ್ಕ ಮರಿ ಹೈಟ್ ಇರ್ಬೇಕ್ರಿ, ಉದ್ದ ಇರ್ಬೇಕು, ಒಳ್ಳೆ ಚುರುಕಾಗಿರ್ಬೇಕು, ಹಿಂಗೆ ಹಿಡಿದು ನೋಡಿದ್ರೆ ಸ್ವಲ್ಪ ಬಿಗಿ ಕಾಣ್ತಿರ್ಬೇಕ್ರಿ, ಅಂದ್ರೆ ಹಾಲು ಕುಡಿದಿರ ಭಾಳ ಕುಡಿದಿತ್ತಂದ್ರೆ ಮೃದುವಾಗಿರ್ತ್ರಿ. ಒಂಟಿ ಮರಿ ಇತ್ತಂದ್ರೆ ಅದು ಅಲೆ ಆಕ್ಟಿವ್ನ ಭಾಳ ಇರ್ತಾರೆ, ಜೋಡ ಮರಿ ಇತ್ತಂದ್ರೆ ವ್ಯಕ್ತಿ ಇರಲ್ರಿ, ಭಾಳ ಹಾಲು ಅಂಬ್ರಿ ಇರಲ್ಲರಿ, ಹಾಲು ಸ್ವಲ್ಪ ಸ್ವಲ್ಪ ಹಾಲು ಇರ್ತದೆ. ಒಂದು ಮರಿ ಕುಡಿಯೋದು, ಎರಡು ಮರಿ ಕುಡೋದು ಹೆಂಗಾಗುತ್ತೆ? ಈಗ ನಾವು 4 ರೊಟ್ಟಿ ತಿಂದಾಗ 1/2 ರೊಟ್ಟಿ ತಿಂದಂದ್ರೆ ಹೆಂಗ ಹಾಕಿದ್ರೆ ಆ ವ್ಯಕ್ತಿ ಮೇಲೆ ಕಂಡು ಹಿಡಿಬೇಕ್ರಿ. ಅದು ನೀವು ಅದನ್ನ ನೋಡ್ತೀರಿ? ನೋಡೇ ತರ್ತೀವಿ ನಾವು. ಅದು ಅಲೆ ಹಂಗ ಮರಿ ಹಂಗಿತ್ತಂದ್ರೆ ಅಲೆ ಅವ್ನಿಗೆ 5,000 ಕೇಳಿದ್ರೆ ನೀನೇ ತಗೊಂಡು ನಡಿ ಮುಂದಕ್ಕೆ ಅಂತಾರೆ. 6,000 ಹೇಳ್ತಾನ್ರಿ ಆ ಮರಿ. ಆ ಮರಿ ರೇಟನ ಬೇರೆ ಹತ್ರ ಮರಿ ಮರಿ ಚುರುಕ ಸಂತಿ ಒಳಗೆ ಇನ್ನೂ 100 ₹500 ಹೆಚ್ಚು ಹೋದಕ್ಕ ನಮ್ಮ ಮನಸ್ಸಿಗೆ ಬಂದ ಮರಿನ ತಗೋ. ಎಲ್ಲಿ ಹೋಗ್ತೀರಿ ಮರಿ ತರಕ್ಕೆ ನೀವು? ಕೂಕನಪಳ್ಳಿ ಹೋಗ್ತೀರಿ ಸರ್. ಕೂಕನಪಳ್ಳಿ ದೊಡ್ಡ ಸಂತೆ ಅದು? ಹಾ ಸಂತೆ ರೀ ಸರ್. ಪ್ರತಿ ಶುಕ್ರವಾರ? ಪ್ರತಿ ಶುಕ್ರವಾರ ಒಳ್ಳೆ ಸಂತೆ ರೀ ಸರ್. ಯಾವಾಗಲೂ ಅಲ್ಲೇ ತರ್ತೀರಿ? ಹಾಂ ಯಾವಾಗ ಎಲ್ಲರೂ ಕುರಿಯರ್ದಲ್ಲೇ ತರ್ತೀರಿ. ಕುರಿಯರ್ದಲ್ಲಿ ಭಾಳ ಆಗ್ತಾರೆ, ನಮ್ಮ 40 ಮರಿಗಳೆ ಒಂಡಾಗಲ್ಲ. ಅವ್ರಿಗೆ ಆದ್ರಿ ಸುಮ್ಮನೆ ಅವು ಇಲ್ಲದ್ರಿ ಅಂತ ಹೇಳ್ತಾರೆ ಅವ್ರು. ಕುರಿಯರ್ ಹತ್ರ? ಕುರಿಯ ಹತ್ರ ರೇಟ್ ಸರಿ ಅಲ್ಲ, ರೇಟ್ ಜಾಸ್ತಿ ಹೇಳ್ತಾರೆ ಹೇಳ್ತಾರೆ ರೀ. ಈಗ ನಮ್ಗೆ ಅಲ್ಲ ಆಗ್ಬಿಟ್ರೆ ಚಾಯ್ಸ್ ಮರಿ ಯಾವ್ದು ಬೇಕಾದ ಚಾಯ್ಸ್ ಮಡ್ಕೊಳಕ್ ಬರ್ತದೆ. ಅಲ್ಲಿ ಆಯ್ಕೆ ಜಾಸ್ತಿ ಇರ್ತದೆ? ಜಾಸ್ತಿ ಇರ್ತದೆ. 100 ಮರಿ ಇರ್ತದೆ. ಒಬ್ಬದ್ದಲ್ಲಿ 20 ಮರಿ ಇದ್ವು ಅಂದ್ರೆ ಅದ್ರಾಗ 10 ಮರಿ ಕಿತ್ಕಂತ ನನ್ನ ರೇಟ್ ಮುಗಿಸ್ ಅಂತಾರೆ ಅವ್ರು. ನಾ ಈಗ ರೇಟ್ ಬೇಕಂದ್ರೆ ನನಗೆ ಆ ರೇಟ್ ಹೊಂದಾಣಿಕೆ ಆದ್ರೆ ನಾ ಇಷ್ಟ ಮರಿ ಕಿತ್ಕಂತ ನೋಡಿ ಉಳ್ಕೆದು ಸಂಬಂಧ ಇಲ್ಲ ನನಗೆ. ಆಯ್ತಂತ ನಮ್ಗೆ ಯಾವ ಬೇಕು ಅದನ್ನ ಮಾತ್ರ ತಗೊಂತೀನಿ ಹೇಳ್ತಾರೆ. ಮತ್ತೆ ಅವ್ರು ಇಲ್ಲ ಸಟ್ಟನ ಇದ್ ರೇಟಿನ ಮೇಲೆ ರೀ, ಈ ರೇಟ್ ಆದ್ರೆ ಸಟ್ಟ ತಗ, ಈ ರೇಟ್ ಆದ್ರೆ ನೀ ಕಿತ್ಕಂದ ಮರಿ ಅಂತಾರೆ. ಮದ್ನ ಎರಡ ಕಿತ್ಕಂತಂದ್ರು ಒಂದ್ ರೇಟ್ ಬೇರೆ ಹೇಳ್ತಾರೆ. ಅದೊಂದು 50 ಮರಿ 10 ಕಿತ್ಕಂತಂದ್ರು ಒಂದ್ ರೇಟ್ ಬೇರೆ ರೀ, ಸಟ್ಟ ಹಾಕಿ ಅಂತಂದ್ರು ಒಂದ್ ರೇಟ್ ಬೇರೆ ರೀ. ಅಂದ್ರೆ ಇಡಬಲ್ಲ ಸಂತೆಯಲ್ಲಿ ಇಷ್ಟೆಲ್ಲ ಭಾರಿ ಇರ್ತಾರೆ. ಅದು ಸಂತೆ ಒಳಗೂ ಭಾಳ ಇರ್ತಾರೆ, ಅದ್ರ ಭಾಳ ಚೌಕಾಸಿ ತಗೋಬೇಕ್ರೆ. ಅಲ್ಲೇ ಮರಿಗಳನ್ನ ತರ್ತೀರಿ? ಹ್ಞೂ ಸರ್. ತಂದ ನಂತರದಲ್ಲಿ ಅವುಗಳ ಆರೈಕೆ, ಅವುಗಳಿಗೆ ಊಟ ಕೊಡೋದು, ಅವ್ ಆಹಾರ ಕೊಡೋದಾಗಿರ್ಬೋದು, ಅವುಗಳನ್ನ ಶೆಡ್ಡಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಏನೇನು ಮಾಡ್ತೀರಿ ಸ್ಟಾರ್ಟಿಂಗ್ಲಿಂದ? ಕರೆಕ್ಟ್ ಪದ್ಧತಿ ಪ್ರಕಾರ ಮಾಡ್ಬೇಕು ಸರ್. ಮೊದಲು ಆಹಾರ ಪದ್ಧತಿ ಆ ವಯೋಮಾನದ ಮರಿಗಳಿಗೆ? ಮರಿ ತಂದು ಕೂಡಲೇ ಹೆಂಗ್ ಮಾಡ್ಬೇಕು ಸರ್? ಫುಡ್ ಸಿಸ್ಟಮ್ ನೆಕ್ಸ್ಟ್ ಬರ್ತಾರೆ. ತಂದು ಕೂಡಲೇ ನಾವು ಹೆಂಗಂದ್ರೆ ಈಗ ನಿಮ್ಮ ತಲ ಅವ ಎಫ್ಆರ್ದಾರು ಏನು ಮಾಡಿರ್ತಾರೆ ಅಂದ್ರೆ ನಿಮ್ಮ ತಲ ಹತ್ತು ಇತ್ತ ಮುಗಿಸ ಮುಂದದ್ದು 4 ದಿನ ಆಗಿರ್ತಾರೆ. ಹಾಲು ಇರಗಲ್ಲ, ಮೇವು ಇರಗಲ್ಲ. ಅದಕ್ಕೆ ಹೆಂಗಂದ್ರೆ ನಾವು 8-8 ದಿನ ಎಲ್ಲರ ಟ್ರಿಪ್ ಹೋದಲ್ಲಿ ಹೆಂಗ ತ್ರಾಸಾಗಿರ್ತ್ರಿ, ಆ ನಮ್ಮನೆ ತ್ರಾಸ ಇರ್ತಾರೆ ಅವಾಗ. ನಾವೇನ ತಂದು ಕೂಡಲೇ ರೀ ಅವಕ್ಕೆ ಗೊತ್ತಿಲ್ಲದ ಏನ್ ಮಾಡಿದ್ರೆ ಬಡ ಹುಡ್ ಒಟ್ಟಾಕ್ತಾರೆ, ಕಾಳಾಗ್ತಾರೆ, ಹಾಕ್ಬಾರ್ದು ಒಟ್ಟೆ ಹಾಕ್ಬಾರ್ದು. ಹೆಂಗಂದ್ರೆ ಈಗ ನಾವು ಮುಂಜಾನೆ ಉಂಡ್ರೆ ನೆಕ್ಸ್ಟ್ 2 ಕರೆಕ್ಟ್ ಊಟ ಹೋಗುತ್ತೆ. ಮುಂಜಾನೆ ಊಟ ಮಾಡಲ್ಲ 2 ಊಟ ಮಾಡಕ್ ಹೋದ್ರೆ ಗ್ಯಾಸ್ ಟ್ರಬಲ್ ಆಸಿಡಿಟ್ ಆಗಿ ಉಣ್ಣಾಗ ಒಂದು ಹೊಟ್ಟೆ ಸುಸ್ತಾರೆ ನಂದಿದ್ದೀವಲ್ಲ, ಆ ಥರ ಆಗಿ ಒಂದು ಜಡ್ಡದ 2 ಮಾಡ್ತಾರೆ ನಾವು. ನಾವು ಏನ್ ಮಾಡ್ಬೇಕಂದ್ರೆ ಬಂದ್ಬಿಡ್ಲೇ ಸರ್ ಬೆಲ್ಲದ ನೀರು ಹಾಕ್ಬೇಕ್ರಿ, ಅದ್ರಾಗ ಸ್ವಲ್ಪ ಬೆಲ್ಲ ನೆನೆ ಹಾಕಿ ಕೈ ಆಡಿಸಿ ಆ ನೀರು ಕುಡಿಸ್ಬೇಕ್ರಿ. ಕುಡಿಸಿದ್ನಂದ್ರೆ ನಾವು ಎಳೀರು ಕುಡ್ದಾಗ ಹೊಟ್ಟೆ ಹಸಿದಾಗ ಹೆಂಗ್ ಎಳೀರು ಕುಡ್ದಾಗ ಸಮಾಧಾನ ಆಗುತ್ತಲ್ರಿ. ಒಂದು ತಾಸು ಬಿಟ್ಟು ನೀನು ಉಣ್ಣಕ್ ಕೇಳಕ್ರನ ಊಟಾರ ಮಾಡ ನಡಿ ಅಂತೀವಲ್ರಿ, ಹಂಗೆ ಆ ಟೈಮ್ ಹುಡುಕ್ತೈತ್ರಿ, ಅದು ಹುಡುಕ್ತೈತ್ರಿ, ಅದು ಮೂಲ ಎಡ್ಡಿ ಎಲ್ಲಿ ಇಟ್ಟನ್ನು ಏನು ಇಟ್ಟ. ನಾವು ಅವಾಗ ಗ್ವಾಲಿ ಹೊಟ್ಟಾಕಿದ್ರೆ ಆ ಗ್ವಾಲಿಗೆ ನಿಂತ್ಕೊ ಮೇಲೆ ಕರೆಕ್ಟ್ ಮಕ್ಕೊಂಬಿಡ್ತೈತ್ರಿ. ಅದು ಒಂದು ವಾರದ ಮಟ ನಾವು ಅದನ್ನ ಸ್ವಲ್ಪ ಸ್ವಲ್ಪ ಫುಡ್ ಹಾಕ್ಯಂತ ಸ್ವಲ್ಪ ಫುಡ್ ಹಾಕ್ಯಂತ ಒಂದ್ ವಾರ ಬಿಡ ಮಾಡೋರು ಒಂದ್ ವಾರದ ಉಪವಾಸ ಬಿಡ್ತಾರೆ. ನಮ್ ಆ ಜಗಕ್ಕೂ ಹೊಂದ್ಕೇನಾಗತ್ತ, ನಮಗೂ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ನಾವೇನೈತಿ ಜಂತು ನಾಶಕ ಹತ್ರ ಹೋಗ್ರಿ ಸರ್. ಒಟ್ಟಾಗಿ ಈಗ ಹುಟ್ಟಿದಾಗ ಈ ಒಬ್ಬತ್ತ ತುಳಗಿದ ಹಾಕಿರ್ತಾನ್ರಿ, ನೀವು ಹಾಕಿರಗಲ್ರಿ, ಇತ್ತ ಮಾರಾಮರಿ ಅಲ್ಬಿಡ ಎಲ್ಲ ಸುದ್ದಿ ಅಂತ ಅಂದಿರ್ತಾನ್ರಿ. ಹಂಗಾಗಿ ಅವ್ರು ಹಾಕಿ ಬಂದ್ರ ಅವ್ರು ಹೇಳ್ತಾರೆ ಜಂತುನಾಶಕ ಹಾಕಿ ಅಂಬ ಅಂತ ಕೇಳ್ತಿರ್ತಾರ ನಾವು, ಆದ್ರೆ ಹಾಕಿ ಅಂತಾರೆ ಅವ್ರದ್ದು ಬೇಡ. ಜಂತುನಾಶಕ ಏನದು, ಗುಳಿಗೆ ತರ ಇರ್ತದೋ ಅಥವಾ ದ್ರಾವಣ ಇಲ್ಲ ಸರ್, ನೀರ್ ತರ ಇರ್ತದೆ, ಆಯಿಲ್ ಸರ್, ಆಯಿಲ್ ಎಣ್ಣೆ ಟೈಪ್ ಕೊಡ್ತೀರಿ, ಹೊಟ್ಟೆ ಕೊಡು, ಅದನ್ನ ಇಂಜೆಕ್ಷನ್ ಸಿರಂಜಿ ಮುಖಾಂತರ ಒಂದೊಂದು ಎಮ್ ಎಲ್ ಎ ಮರಿ ಯಾನ್ ಮನೆ ತೂಕ ಇರ್ತಾವ್ರಿ ಆ ಲೆಕ್ಕ ಕೊಡ್ಬೇಕ್ರಿ. ಹೌದಾ, 4 ಕೆಜಿ ಇದ್ರ 2 ML, 8 ಕೆಜಿ ಇದ್ರ 15 ಕೆಜಿ ಇದ್ರ 3 ML, ಇದ್ರಂಗ್ ಕೊಡ್ಬೇಕ್ರಿ. ಅದು 5 ML ಮರಿಗಳು ತೂಕ ಮಾಡಕ್ಕೆ ಅಂದಾಜ್ ಇರಲ್ಲ ಹೇಗೆ? ಇಲ್ಲ ಸರ್, ಅಂದಾಜ್ ಗೊತ್ತಾಗ ಅಂದಾಜ್ ಅಂದಾಜ್ ಹಿಂಗೆ ಎತ್ತಿರ್ತವಲ್ರಿ ಗೊತ್ತಾಗತ್ತೆ ರೀ, ಗೊತ್ತಾಗತ್ತಲ್ರಿ. ಅದಾಗಿ ನಾವು ಮುಂಜಾನೆ ಬೆಳಿಗ್ಗೆ ಹಾಕ್ಬೇಕು ಸರ್, ಅದ್ರ ಜಂತುನಾಶಕ ಹಾಕ್ದಿವಿ ಅಂತ ಯಾವಾಗ ಬೇಕಾಗ ಹಾಕಿದಿ ಅದನ್ನ ಹಾಕಿ ಕೈ ಬಿಟ್ಟೆ ಅಂದ್ರೆ ಹೋಗಲ್ರಿ ಸರ್ ಜಂತುನಾಶಕ. ಮುಂಜಾನೆ ಬೆಳಿಗ್ಗೆ ಮೊದ್ಲು ಬಂದ ಕೂಡಲೇ ಗ್ವಾಲ್ದಿ ಎಲ್ಲ ಕ್ಲೀನ್ ಮಾಡ್ಬೇಕು, ಅದ್ರ ಒಂದು ಕಡ್ಡಿ ಬಟ್ಟೆ ಇರ್ಬಾರ್ದ್ರಿ. ಆಮೇಲೆ ನಾವು ನೀರು ಇಡ್ತೀವಲ್ಲ ಆ ನೀರೆಲ್ಲ ಚೆಲ್ಬೇಕು, ಬರೆಯದಾಗ್ರಿ ಇಡ್ಬೇಕ್ರಿ. ಯಾಕೆ ಇಡ್ಬೇಕ್ರಿ ಅಂದ್ರೆ ಆ ಜಂತುನಾಶಕ ಹಾಕಿಂದ 5 ತಾಸಿನವರೆಗೆ ಏನು ಕೊಡ್ಬಾರ್ದ್ರಿ, ಅದಕ್ಕೆ ಏನು ಕೊಡ್ಬೇಕು, ಏನೇನು ಕೊಡ್ಬಾರ್ದ್ರಿ ಅದು. ಅದು ಅಂದ್ರೆ ಎಲ್ಲ ಸ್ವಚ್ಛ ಕಿತ್ತು ಬಿಡ್ತ್ರಿ ಭಗನ. ನಾವು ಅದಕ್ಕೆ ಹಾಕಿ ಕೈ ಬಿಟ್ಟು ಅಲ್ಲಿ ಹೋಗಿ ತಿಂತಂದ್ರೆ ಅದು ಹುಳ ಏನಿರ್ತಲ್ರಿ, ಅದು ಇದು ಮೇವ್ ತಿಂದದ್ದು ಆ ಹುಳ ತಿಂದು ಇನ್ನೂ ಬದುಕ್ತೈತ್ರಿ. ಹಂಗಾಗಿ ಒಟ್ಟ ಸಾಯಂಗಿಲ್ರಿ ಅದು. ಇದಕ್ಕೆ ಔಷಧ ಹಾಕಿ ಕೂಡಲೇ ಮೇಯಕ ನೀರು ಇಲ್ದಾಗ ಆಗಿ ಒದ್ದಾಡಿ ಒದ್ದಾಡಿ ಸತ್ತು ಹೊರಗೆ ಕಿತ್ತು ಬಿಡ್ತಾರೆ ಅಲ್ಲ. 2 ಗಂಟೆ ಟೈಮು ಮುಂಜಾನೆ 6 ಕ್ಕೆ ಹಾಕಿದ್ವಿ ಅಂದ್ರೆ 6 ಕಲಿ 8 ಕಲಿ ಹಾಕಿದ್ವಿ ಅಂದ್ರೆ 2 ಗಂಟೆ ಮಟ್ಟ ನೀರು ಕೊಡ್ಬಾರ್ದು ಏನು ಕೊಡ್ಬಾರ್ದು. ಹಾಕಿದ ಮೇಲೆ ಎಲ್ಲ ಸ್ವಚ್ಛ ಕಿತ್ತು ಬಿಡ್ತಾರೆ ಅದು ಮೇಯದ ಹಿಂದಕ್ಕೆ. ಕಿತ್ತಿಂದ 2 ಗಂಟೆ ಮೇಲೆ ಸ್ವಲ್ಪ ನೀರಿಟ್ಟು ಕುಡಿದಿಂದೆ, ಆಮೇಲೆ ಏನಾರ ಹಾಕ್ರಿ ಒಟ್ಟು ಹಾಕ್ರಿ, ಸಂಜೆ ಮುಂದೆ ಫುಡ್ ಹಾಕ್ರಿ ತಿಂತೈತಿ. ಅದು 4 ದಿನ ಆದಮೇಲೆ ಲಿವರ್ ಟಾನಿಕ್ ಅಂತ ಬರ್ತಾರೆ ಸರ್. ನಾವು ಹೆಂಗೆ ವಾಂತಿ ಬೀದಿ ಎತ್ಕೊಂಡಾಗ ಎಲ್ಲ ಕಿತ್ತು ಹೊಟ್ಟೆದಾಗ ಆಗದಾಗ ನಾವು ಹೆಂಗೆ ಮತ್ತೆ ಎಳ್ನೀರು ಕುಡಿದು ಹೊಟ್ಟೆ ತಂಪು ಮಾಡ್ಕೊಂತೀರಿ, ಅದ್ರ ಹೆಂಗೆ ಲಿವರ್ ಟಾನಿಕ್ ಅಂತ ಕೊಡ್ತಾರೆ ಮೆಡಿಕಲ್ ಸರ್. ಸ್ಯಾಪ್ನ ತರ್ಬೇಕ್ರಿ, ಅದನ್ನು 3 ದಿನ ಹಾಕ್ಬೇಕು, 3 ದಿನ ಹಾಕಿ ಕೊಡ್ಬೇಡ್ರಿ, ಕಲಾಸ್ ಪ್ರಿಪೇರ್ಡ್ ಆಗ್ಬಿಡ್ರಿ. ಫುಡ್ ಸಿಸ್ಟಮ್ ಹೆಂಗಿರ್ಬೇಕು ಅದಕ್ಕೆ, ಆಹಾರ ಹೆಂಗ್ ಕೊಡ್ತೀರಿ, ಏನೇನು ಕೊಡ್ತೀರಿ? ನಾವು ಮೆಕ್ಕೆಜೋಳ ಬೆಳಿತೀವಿ ಸರ್, ಫೀಡ್ ಬಿಡಿಸ್ತೀವಿ, ಸ್ವಲ್ಪ ಅಕ್ಕಿ ಕಲಸಿ ಜಿನಿಗೆ ಹಾಕ್ಸ್ ಬರ್ತೀರಿ. ಸಣ್ಣ ಮರಿ ಇದ್ದಾಗ ಮುಚ್ಚಿರ್ಬೇಕು ಅದಕ್ಕೆ, ಮುಚ್ಚಿರ್ಬೇಕು ಸರ್. ಅಂದ್ರೆ ಸಣ್ಣ ಮರಿ ಇದ್ದಾಗ 4 ದಿನ ಮರಿ ಇದ್ದಾಗ ಕರೆಕ್ಷನ್ ಕೆಪಾಸಿಟಿ ಇರಲ್ರಿ, ಇಲ್ಲ ಕಾಳು ಉಸ್ಕೊಂಡು ಬೇದೆ ಆಗ್ಬಿಡ್ತೀರಿ. ನುಚ್ಚು ಕೊಡ್ಬೇಕಾ ಹಿಟ್ಟು ಕೊಡ್ಬೇಕು? ಏ ಹಿಟ್ಟು ಹಾಕ್ಬಿಡ್ ಸರ್, ಹಿಟ್ಟು ಹಾಕಿದ್ರೆ ಗಂಟ್ಲು ಬ್ಯಾನಿ ಬಂದ್ಬಿಟ್ಟು ಹೊಟ್ಟೆ ಹಿಟ್ಟು ಹಾಕ್ಬಾರ್ದ್ರಿ. ಅದು ನುಚ್ಚು ಹಾಕಿದ್ರು ಈಗ ನಾವು ರೊಟ್ಟಿಗಿಂತ ಗ್ರೀನ್ ಹಾಕ್ಸ್ಕೊಬೇಕಲ್ಲ ಅದ್ರಾಗ ಹಾಕ್ಸ್ಬಾರ್ದ್ರಿ, ಫೀಡ್ ಬಿಡೋದು ಮಿಷನ್ ಬಂದವ್ರಿ ಅದ್ರಾಗ ಅದಕ್ಕೆ ಹಾಕ್ಸ್ಬೇಕ್ರಿ. ಅಂದ್ರೆ ಹಿಟ್ಟು ಅದ್ರ ಗಂಡ್ಲ ಕಟ್ಟಿ ಅದು ಸಮಸ್ಯೆ ಆಗುತ್ತೆ. ಈಗ ಮತ್ತಂದು 2 ತಿಂಗಳ ಮಟ್ಟ ನುಚ್ಚು ಹೊಡಿಸಾಕ್ರೆ ಅತ್ಲ ಹಿಡಿಯಕ್ ಕಳಕ್ಕೆ ಕರಗಿಸ್ತತ್ರ, ಮತ್ತೆ ಒಳ್ಳೆ ರಿಟರ್ನ್ ತಿರುಗಿಸಿ ಕಡಿತೈತ್ರಿ ಅದ್ರ ಕಾಳು. ಒಟ್ಟು ಕೊಡ್ತೀರಿ? ಹ್ಞೂ ಸರ್. ಮೆಕ್ಕೆಜೋಳದ ನುಚ್ಚು ಕೊಡ್ತೀರಿ? ಕೊಡ್ತೀರಿ. ಬೇರೆ ಹಸೆ ಮೇವು ಕೊಡ್ತೀರಿ? ಹಸೆ ಮೇವು ಕೊಡ್ತೀರಿ. ಹಸೆ ಮೇವು ಅಂದರೆ ಹುಲ್ಲು ತೊಗೊಂಬರ್ತೀರಾ ಅಥವಾ? ಇಲ್ಲ, ನಾವು ಅಲ್ದಾಗ ಅದಕ್ಕಾಗಲೇ ಸೂಪರ್ ನೇಪಿಯರ್ ಹಚ್ಚಿರ್ತೀವಿ. ಯಾವ ಹುಲ್ಲು? ಸೂಪರ್ ನೇಪಿಯರ್ ಅಂತ ನೇಪಿಯರ್ ಹುಲ್ ಅಂತ ಹಚ್ಚಿರ್ತೀರಿ, ಸಣ್ಣ ಕಡ್ಡಿ ಅಂತ ಹಚ್ಚಿರ್ತೀರಿ, ಕುದುರೆ ಮೆಂತೆ ಅಂತ ಸ್ವಲ್ಪ ಹಾಕ್ಯಂದಿರ್ತೀರಿ. ಅದೊಂದಿಷ್ಟು ಅದೊಂದಿಷ್ಟು ಕತ್ತರಿಸಿ ಚಾಪ್ ಕಟ್ಟರ್ ಕೊಟ್ಟು ಪುಡಿ ಆಗ್ಬಿಡ್ತೀರಿ, ಗ್ವಾಲ್ದಿಗೆ ಹಾಕಿಬಿಡ್ತೀರಿ. ಚಾಪ್ ಕಟ್ಟರ್ನಲ್ಲಿ ಹಾಕ್ಬೇಕು, ಚಾಪ್ ಕಟ್ಟರ್ನಾಗ ಪುಡಿ ಪುಡಿ ಆಗ ಪುಡಿ ಆಗ ಅದೇ ಚೆನ್ನಾಗಿ ತಿನ್ನ ಅದ ಚೆನ್ನಾಗಿತ್ತು. ಸೊ ಈ ತರದ ಫುಡ್ಡು ಕೊಡೋದ್ರಿಂದ ಸಾಮಾನ್ಯವಾಗಿ ಅವ್ಗೆ ಏನು ಕಾಲಿಗಳಿಗೆ ಏನು ಬರ್ತದೆ ಟೈಮ್ ಸರಿ ಮಾಡಿದ್ರೆ ಟೈಮ್ ಸರಿ ಇರ್ತದೆ ಯಾವ ಮನುಷ್ಯನಿಗೆ ಅದ ಮನುಷ್ಯನಿಗೆ ಏನಾಗ. ಕುರಿ ಸಾಕಾಣಿಕೆ ಸಾಕುವ ಗವಿಸಿದ್ದಪ್ಪನವ್ರೇ ಅರ್ಧ ಡಾಕ್ಟರ್ ಇದ್ದಂಗೆ. ಹಂಗಲ್ಲರಿ ಸರ್, ಎಲ್ಲ ಅಲ್ಲೇ ಹೋದಾಗ ಅದಲ್ಲ ಟ್ರೈನಿಂಗ್ ಹೋದ್ರಿ. ಕುರಿಗಳಿಗೆ ಸಂಬಂಧಪಟ್ಟಂಗೆ ನೀವೇ ಒಂದು ನಿರ್ಧಾರ ಮಾಡ್ಬೋದು. ಮಾಡ್ತದೆ ಮಾಡ್ತದ ಏನ್ ಕೊಡ್ಬೇಕು ನಮ್ಮ ಫ್ರೆಂಡ್ ಎಲ್ಲರೂ ಈಗ ಮತ್ತೆ ಹೊಸ್ತೇ ಮಾಡ್ರಿ ಬಾರೋ ಹಿಂಗಾಗ್ಬಿಡತ್ತಿ ಹಿಂಗಂತ ಕರ್ಕೊಂಡು ಹೋಗ್ತಿರ್ತಾರೆ. ಅದು ನೋಡ್ತೀವಿ ಆದಷ್ಟು ಮಟ್ಟಿಗೆ ನೋಡಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಮಾಡಿ ಬರ್ತದೆ ಸರ್. ಒಂದು 40 ಕುರಿ ಒಂದು 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಫುಡ್ಡು ಅದು ಇದು ಸೇರಿ ಒಂದು 80,000 ಮೇಲೆ ಬರ್ತದ? 80,000 ಬರ್ತ ಸರ್. ಬರ್ತದೆ ಒಂದು 4 ತಿಂಗಳವರೆಗೆ ಬರ್ತ ಸರ್. ಬರ್ತದೆ ಬರ್ತದೆ ಎಲ್ಲ ಕಾಸ್ಟ್ಲಿ ಇಲ್ರಿ ಸರ್. 2,300 ರೂಪಾಯಿ ಮೆಕ್ಕೆಜೋಳ ಇದ್ರು ಅನ್ಕಿಂತ 3.5 ತಿಂಗಳಿಗೆ ಮಾರಾಟಕ್ಕೆ ಸಿದ್ಧವಾಗುತ್ತೆ ಅದು ಸಮ ಆಗುತ್ತೆ ಸರ್. ಮಾರುಕಟ್ಟೆ ಎಲ್ಲಿ ಕೊಡ್ತೀರಿ? ನಾವಿಲ್ಲ ಜಗದ ಮೇಲೆ ಕೊಡ್ಬೋದು ಸರ್. ನೀವೇ ಮಾರ್ಕೆಟ್ ಹೋದಲ್ಲ ಅಲ್ಲಲ್ಲಿ ಕಾಟಿದ್ರಿ ಆಳು ಒಂದೊಂದು ಆಗದಲ್ರಿ. ಇಲ್ಲ ನಮಗೆ ಮಟನ್ ಶಾಪ್ನರು ಅಲ್ಲ ಸ್ವಲ್ಪ ಕಾಯಂ ರೂಢಿ ಆದ್ರಿ, ಮಾಂಸದ ಅಂಗಡಿಯವ್ರು ಮಾಸ್ಟರ್ ಇರ್ತಾರೆ ಅವರೇ ಖರೀದಿ ಮಾಡ್ಬಿಡ್ತಾರೆ ಅವ್ರ. ಈಗಾಗಲೇ ಜಗ್ಗ ಮಂದಿ ಅಲ್ಲ ಈಗ 4-5 ವರ್ಷ ತಗಂದ್ರೆ ಎಲ್ಲರೂ ಫ್ರಿಡ್ಜ್ ಆದ್ರಿ. 10,000 ಜಾಸ್ತಿ ಸಿಗುತ್ತೆ ಬೆಲೆ ಯಾವಾಗಾದ್ರೂ ಸಿಗುತ್ತೆ ಸರ್. ಮರಿ ಹೆಂಗೆ ಬೇಟೆ ತಂಗ ಸಿಗುತ್ತೆ. ತೂಕ ಜಾಸ್ತಿ ಇದ್ದಷ್ಟು ಒಳ್ಳೇದು. ಒಳ್ಳೇದು ಸರ್. ನಾವು ಅದಕ್ಕೆ ಹೆಂಗೆಂಗೆ ಇನ್ಸ್ಟಾಲ್ಮೆಂಟ್ ಮಾಡಿದ್ವಿ ಹೆಂಗೆಂಗೆ ಲಾಭ ಬರ್ತದೆ ಸರ್. ಫುಡ್ ಒಳ್ಳೆ ಫುಡ್ ಕೊಟ್ಟು ಚೆನ್ನಾಗಿದ್ದ ಅಷ್ಟು ಒಳ್ಳೆ ಹಾಕಿದ್ರೆ ಸರ್ ಇವತ್ತು ಕಾಳರ ಸಾಕಷ್ಟು ಹಾಕಿದ್ರು ಬರ್ತಾ, ನಾವು ಏನೇನು ತಿನ್ನಿಸ್ತೀವೋ ಅದಕ್ಕೆ ಒಂದು 10% ಲಾಭ ಬಂದ ಬರ್ತದೆ ಸರ್. ಒಟ್ಟಾರೆಗೆ ನಾವು ಇವತ್ತು 10 ರೂಪಾಯಿ ಖರ್ಚು ಮಾಡಿದ್ರೆ 100 ರೂಪಾಯಿ ಲಾಭ ಐತೆ ರೀ. ಒಟ್ಟಾರೆ ಕೃಷಿ ಸಾಕಾಣಿಕೆ ನಿಮಗೆ ಲಾಭದಾಯಕವಾಗಿದೆ? ಲಾಭದಾಯಕ ಸರ್. ಈಗ ನೀವು ಮತ್ ಬಡ್ಡಿ ಸಾಲ ಅದಕ್ಕೆ ಇದಕ್ಕೇನು ಹೋಗ್ತಾ ಇಲ್ಲ? ಇಲ್ಲ ಸರ್, ಅಗತ್ಯ ಇಲ್ಲ ಅನ್ಸಿದೆ. ಏನಿಲ್ಲ ಸರ್, ಎಲ್ಲ ಸ್ವಂತ ಮಾಡ್ಕೊಂಡಿದ್ದೀನಿ. ಸಾಲದ ಹೊರೆ ಇಲ್ಲ ಈಗ? ಇಲ್ಲ ಸರ್. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ರಿ? ನಮ್ಮ 3 ಗಂಡ್ಮಕ್ಳು ಸರ್. ಏನ್ ಮಾಡ್ತಾ ಇದ್ರಿ? ಒಬ್ಬತ್ತ ಫಸ್ಟ್ ಇಯರ್ ಓದ್ತಾನೆ ರೀ, ಒಬ್ಬತ್ತ ಸೆಕೆಂಡ್ ಇಯರ್ ಅದಾವ, 6ನೇ ಕ್ಲಾಸ್ ಓದ್ತಾನೆ ರೀ. 3ನೇದ್ರೊಳಗ 3ನೇ ಕ್ಲಾಸ್ ಅಲ್ಲ ನಮ್ಮ ಹತ್ರ. 3 ಗಂಡ್ಮಕ್ಳು? 3 ಗಂಡ್ಮಕ್ಳು. ನಿಮ್ಮ ಮನೆಯವರು ಹೆಣ್ಮಕ್ಳು ಸರ್ ನಿಮಗೆ ಯಾವ ರೀತಿ ಅಂದ್ರೆ ಕೃಷಿ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಅವ್ರ ಪಾತ್ರ ಏನಿದೆ, ಏನೇನು ಕೆಲಸ ಮಾಡ್ತಾರೆ ಅವರು? ಎಲ್ಲ 90% ಪಾತ್ರ ಅವ್ರದ್ರಿ. ಅವ್ರದೇ. ನಾವು ಹೊರಗಡೆ ಏನಂತಾರಲ್ಲ ರೀ, ಹಿಂಗೆ ಬಂದ್ರಿ, ನಾವು ಮೇಂಟೈನ್ ಮಾಡ್ತೀರಿ, ಎಲ್ಲ ನಿಭಾಯಿಸ್ಕೊಂಡು ಹೋಗದ. ಹೆಣ್ಮಕ್ಳ ಜವಾಬ್ದಾರಿ ಜಾಸ್ತಿ ಇದ್ದಾರೆ, ಹೊಲ್ದಾಗ ಆತ್ರಿ ಶೆಡ್ ನೋಡ್ರಿ. ನಮ್ಮ ಮುಂಜಾನೆ ಜೋಳ ಹಿಂಗೆ ಬಂದ್ರಿ, ಬಂದಾರ್ರಿ ಶೆಡ್ನ್ಯಾಗ, ಎಲ್ಲ ಕ್ಲೀನ್ ಮಾಡೋದು, ಕಸ ಹೊಡಿಯೋದು, ಇಕ್ಕಿ ತುಂಬಾಕೋದು, ನೀರು ಕುಡಿಸೋದು, ಅವಕ್ಕೆ ಯಾವಾಗ ಮೇತೈತಿ ಅಲ್ಲಿ ನೋಡಿ ಅದಕ್ಕೆ ಇಂಜೆಕ್ಷನ್ ಮಾಡೋದು, ಟಾನಿಕ್ ಹಾಕೋದು, ಅದಕ್ಕೆ ಏನಾಗೈತೆ ಅನ್ನೋದು, ಅದು ಕಾಲು ಎಲ್ಲ ಒಂದೊಂದ ಹಿಡಿದು ಚೆಕ್ ಮಾಡ್ತಾರೆ. ಮತ್ತೆ ಆಮೇಲೆ ಹೊಲ್ದಾಗ ನೀರು ಕಟ್ಟೋದು. ಕುರಿಗಳು ಏನಾದರೂ ಕಾಯಿಲೆ ಬಂದು ಸತ್ತ ಉದಾಹರಣೆಗಳು ಕಡಿಮೆ ನಿಮಗೆ ಆಗಿದಾವ ಯಾವಾಗಾದ್ರೂ? ನಮ್ದು ಒಂದೇ ಆಗೈತೆ ರೀ, ಇಷ್ಟು 4 ವರ್ಷದ ಒಂದರ ಒಂದ್ಸಲ ಆಗಿ. ಏನು ಮೇಜರ್ ಆಗಿ ಸಮಸ್ಯೆ ಇತ್ತ? ಅದು ಲೂಸ್ ಮಿಷನ್ ಕಡಿಮೆ ಅಲ್ಲ, ಇನ್ನು ಫಸ್ಟ್ನೇ ಕಲ್ರಿ ಸರ್ ಅಷ್ಟೊಂದ್ಮೇಲೆ. ಈ 3 ವರ್ಷದಿಂದ ನನಗೆ ಒಂದು ಕೈ ಕೊಟ್ಟಿಲ್ಲ. ಈಗ ನೀವು ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ತಗೊಂಡ್ಬಿಟ್ಟಿದ್ದೀರಿ. 3 ವರ್ಷದಿಂದ ಒಂದು ಕೈ ಕೊಟ್ಟು ಯಾವ ಕುರಿನೂ ಕೈ ಕೊಡ್ಲಾರ್ದಂಗೆ, ಕೈ ಕೊಡ ಆರೋಗ್ಯ ಕೆಡ್ಲಾರ್ದಂಗೆ ನೋಡ್ಕೊಳ್ತಿದ್ದಾರೆ. ಹಾಗಾಗಿ ಒಬ್ಬ ಕುರಿ ಸಾಕಾಣಿಕೆ ಮಾಡುವಂತ ಒಬ್ಬ ವ್ಯಕ್ತಿಗೆ ಅದರ ಆಹಾರ ಪದ್ಧತಿಗೆ ತಿಳುವಳಿಕೆ ಇರಬೇಕು, ಎಲ್ಲ ಆಹಾರ ಕೊಡಬೇಕು, ಅವುಗಳಿಗೆ ಸಕಾಲಿಕವಾಗಿ ಔಷಧೋಪಚಾರ ಮಾಡೋದ್ರ ಬಗ್ಗೆ ಗೊತ್ತಿರಬೇಕು. ಇಷ್ಟೆಲ್ಲ ಗೊತ್ತಿದ್ರೆ ಏನ್ ಸಮಸ್ಯೆ ಆಗ್ಲಿ? ಏನ್ ಸಮಸ್ಯೆ? ಅದೊಂದು ಸಹಾಯ ಯಾಕೆ ನೋಡ್ರಿ ನಾನು. ಈಗ ನಿಮ್ಗೆ ಅನ್ಸಿದೆಯಾ ಈಗ 40ಕ್ಕಿಂತ ಇನ್ನೂ ಜಾಸ್ತಿ ಮಾಡಿದ್ರೆ ಚೆನ್ನಾಗಾಗ್ತದೆ? ಮಾಡ್ತೀನಿ ಸರ್. ನಮ್ದು ಇನ್ಸ್ಟಾಲ್ಮೆಂಟ್ ಸಾಲ ತಗೊಂಡು ಸುಮ್ಮನೆ ಯಾಕೆ ಅಂತಂತವಾಗಿ ಹೋಗ್ಬೇಕು ಸರ್? ಈಗ ನಮ್ಮ ಮನೆಯವ್ರನ್ನು ಮತ್ತೆ ಹೊಲ್ದನ್ನು ನೋಡ್ಕೋಬೇಕು, ನೀರು ಕಟ್ಟೋದು ಎಲ್ಲದನ್ನು ನೋಡ್ಕೋಬೇಕಲ್ಲ. ನಾವು ರಶಿ ಮಿಷನ್ ಐತೆ ಸರ್, ಒಂದು ಟ್ಯಾಕ್ಟ್ರಿ ಮಿಷನ್, ನಾವು ಅದರಿಂದ ಹೋಗ್ತಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಮಾಡ್ಕೊಂಡು ಹೋಗೋಣ. ಈಗ ನಮ್ಮ ಮಕ್ಕಳೆಲ್ಲರೂ 3 ಮನೆಯಾಗಿಲ್ಲರಿ. ಟ್ರ್ಯಾಕ್ಟರ್ ಮಿಷನ್ ಇದೆಯಾ? ಯಾವುದು ಏನು? ಮೈನ್ ಜೋಳ ಹಾಕ, ಮೆಕ್ಕೆಜೋಳ ಹಾಕಲ್ಲ ಸರ್. ಆ ತೆಳಗ ಹಾಕಿದ್ರೆ ತಾನ ಲಿಫ್ಟ್, ಅದು ಕಾಳನ್ನು ಲಿಫ್ಟ್, ತೆನೆಯನ್ನು ಲಿಫ್ಟ್ ಇದೆ. ಆ ಮಿಷನ್ ತಗೊಂಡಿದ್ರಿ? ಅಂದ್ರೆ ಅಲ್ಲಿ ಆ ಮಿಷನ್ ತಗೊಂಡ್ರಿ. ಎಷ್ಟು ಬಿತ್ತದು? ಅದನ್ನ ನಾನು ಅವಾಗ 4 ವರ್ಷದಿಂದ ತಗೊಂಡಿದ್ರಿ. ಅದೊಂದು 6 ಲಕ್ಷ ಇದೆ. ಈಗ ಅದ್ರ ದುಡಿಮೆನೂ ಇದೆ? ಅದ್ರ ದುಡಿಮೆ ಇದೆ. ಸರ್ ಅದ್ರದ್ದು ಒಳ್ಳೇದು ಗವಿಸಿದ್ದಪ್ಪರೆ. ಎಸ್ ಸರ್. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ. ಕುರಿ ಸಾಕಾಣಿಕೆ ತಿಳುವಳಿಕೆಯಿಂದ ಮಾಡಿದ್ರೆ ಒಳ್ಳೆ ಲಾಭ? ಒಳ್ಳೆ ಲಾಭದಾಯಕ. ಲಾಭದಾಯಕ. ತಿಳುವಳಿಕೆ ತಪ್ಪಿತು ಅಂದ್ರೆ ಯಾರು ಕಲ್ತು ಬಂದಿರಲ್ಲ ಸರ್, ಎಲ್ಲರೂ ಕೇಳ್ಬೇಕು. ನಾನು ನಮ್ಮ ಹಳ್ಳಿಯ ಎಲ್ಲರಿಗೆ ಏನಂದ್ರೆ ಯಾರು ಹೇಳಲ್ಲ. ಮೆಡಿಕಲ್ ಶಾಪ್ನರ್ ಸರ್ ನಾನು ಮೇಯಲ್ಲ, ಫೋಟೋ ತಗೊಂಬ ಇಲ್ಲ ಅಂತಾರೆ. ಮೊಬೈಲ್ ಫೋಟೋ ತಗೊಂಡು ತೋರಿಸ್ತಾರೆ, ಒಂದು ಕೆ 2 ವರ್ಷ ಕೊಡ್ತಾರ. ನಾವು ಸುಧಾರಿಸ್ತ್ರಿ, ಇದನ್ನ ಹಾಕಿದ್ರೆ ಬೆಸ್ಟ್, ಇದಕ್ಕೆ ಹಿಂಗೆ ಕರ್ತದೆ ಅನ್ನೋ ಒಂದು ವಸ್ತು ನಾವು ತಿಳ್ಕೊಂಬಿಡ್ತೀವಿ. ತಿಳ್ಕೊಳ್ತೀವಿ. ತಿಳಿದು ಮಾಡಿದ್ರೆ ಲಾಭ? ಲಾಭ ಸರ್. ತಿಳಿದೇ ಇದ್ರೆ ಕಷ್ಟ? ಕಷ್ಟ ಸರ್. ನಿಮ್ಮೆಲ್ಲ ಕೃಷಿ ಮತ್ತು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಉಪಕಸಬು ಕುರಿ ಸಾಕಾಣಿಕೆ ಬಗ್ಗೆ ನಿಮ್ಮ ಮಾಹಿತಿನ ಹಂಚ್ಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಜೊತೆ ಕುರಿ ಸಾಕಾಣಿಕೆ ಉಪಕಸಬು ಮಾಡಿಕೊಂಡಿರುವಂತಹ, ಆರ್ಥಿಕ ಸುಧಾರಣೆ ಕಂಡುಕೊಂಡಿರುವಂತಹ ಶ್ರೀ ಗವಿಸಿದ್ದಪ್ಪ ಶಂಕರಪ್ಪ ತಲಕಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಈಗ ಕೇಳಿ ಒಂದು ಕೃಷಿ ಗೀತೆಯನ್ನ. झरी झरी झरी झरी झरी झरी झरी झरी झरी झरी झरी झरी झरी झरी झरी झरी झरी

ಬಾಳೋದು ನಾವು ಕೆಲ ಕಾಲ, ಹಿಡಿಬೇಡ ಧಣಿಯ ಕೈಕಾಲ, ಸುಖದ ಹಳೆಯ ಕನಸು ಮಾಡೋ ಇಂದು ನನಸು, ವಿಜಯ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು, ಕೈಗೆತ್ತಿಕೊಳ್ಳು ನಗ ಬಿಲ್ಲು, ಕೂಡೆತ್ತಿ ನುಕ್ಕಿ ನೀ ನಿಲ್ಲು, ರೈತ ನೀನೇ ದೇಶ, ರೈತ ನೀನೇ ದೇಶ, ರೈತ ನೀನೇ ದೇಶ, ನಿನ್ನ ಗಾಯಕ ಮೆಚ್ಚುವ ಈಶ ರೈತ. ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ. ರೈತ ಬಾಂಧವರೇ, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ವೆಬ್ ಸ್ಟ್ರೀಮ್ ಮುಖಾಂತರ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ ಇನ್ನು ಮುಂದೆ ಕೇಳಿ. ವಂಶೋದ್ಧಾರಕ ಒಂದು ಚಿತ್ರದ ಇನ್ನೊಂದು ಗೀತೆಯನ್ನ. ಬಾಗಿನ ಕೊಡುವ ಬಡವನಿಗೆ, ನಾಡಿನೆಲ್ಲರ ಹಸಿವನು ತಣಿಸೋ, ಸುಗ್ಗಿಯ ಒಡೆಯನಿಗೆ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ, ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ, ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿ ಇವನು. ಪಡಲಿ ಸಹಿಸುವುದಿ ಭೂಮಿ, ಅನ್ನದಾತನೇ ಸ್ವಾರ್ಥಿಯಾದರೆ ಈ ಭೂಮಿಯೇ ಮರುಭೂಮಿ. ರೈತ ಕೈ ಕಟ್ಟಿ ಕುಳಿತರೆ ಲೋಕವೇ ಉಪವಾಸ, ರಾಜಾಧಿರಾಜರೇ ಆದರೂ ಇರುವಲ್ಲೇ ವನವಾಸ. ದಾನದಲ್ಲಿ ರೈತ ಕರ್ಮನಿಗೂ ನೀನು ಪೈರು ಬಂಗಾರ ಕುಮಿಗಿರು. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ, ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಬೀಜ ಹೆಮ್ಮರವಾಗು ಅಚ್ಚರಿಯುಂಟು ಮಣ್ಣಿನಲ್ಲಿ.